ಮೇಲ್ದರ್ಜೆಗೆ ಸಂಪುಟ ಸಭೆಯಲ್ಲಿ ನಿರ್ಧಾರ. ಉಡುಪಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆ. ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ ಆಹ್ವಾನಿಸಿದರೆ ದೆಹಲಿಗೆ ತೆರಳಲು ಸಿದ್ದ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಶಾಲೆಯ ಅಂಗಳದಲ್ಲಿ ತಾರಾಲಯ, ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಔಷಧೀಯ ಸಸ್ಯ ಮತ್ತು ಗಿಡಮೂಲಿಕೆ ಬೆಳೆಯುವ ರೈತರಿಗೆ ಈ ಮಾರುಕಟ್ಟೆ ವೇದಿಕೆ ಕಲ್ಪಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಶರೀರ ವೃದ್ಧಿಗೆ, ಶರೀರ ಶುದ್ಧಿಗೆ ನೀರು ಬೇಕೇ ಬೇಕು. ಹೊಲ, ನೆಲ, ತೋಟ, ಗದ್ದೆಗಳಿಗೆ ಸಮೃದ್ಧವಾಗಿ ನೀರು ದೊರೆತರೆ ಮಾತ್ರ ನಮ್ಮ ಬದುಕು ಸಮೃದ್ಧ. ನೀರನ್ನ ಮಲಿನಗೊಳಿಸದಿರಿ, ನೀರು ಪೋಲಾಗದಂತೆ ನೋಡಿಕೊಳ್ಳಿ. ನೀರನ್ನ ಇಂಗಿಸುವ, ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಗಳ ಬೇಸಾಯ ಕುರಿತಂತೆ ಡಾಕ್ಟರ್ ಲತಾ ಎಚ್ ಎಸ್ ಅವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ ಇರುತ್ತೆ. ನಂತರ ಎಂದಿನಂತೆ ಜನಪದ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ನೀವು ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದ ಕೇಳಲಿದ್ದೀರಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದ ಹಾಗೆ ಸಂದರ್ಶನ ಇರುತ್ತೆ, ಜನಪದ ಸಂಗೀತ ಇರುತ್ತೆ. ಆದರೆ ಅದಕ್ಕಿಂತ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ ಇದೆ. ಆ ಪ್ರಕಟಣೆಯ ನಂತರ ಕಾರ್ಯಕ್ರಮಗಳನ್ನು ಕೇಳೋಣ. ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಸಂದರ್ಶನ, ಮೇವಿನ ಬೆಳೆಗಳ ಬೇಸಾಯ, ಈ ವಿಷಯದ ಕುರಿತಂತೆ ಡಾಕ್ಟರ್ ಲತಾ ಎಚ್ ಎಸ್ ಅವರೊಂದಿಗೆ ಸಂದರ್ಶನ ಇರುತ್ತೆ. ಇವರನ್ನ ಸಂದರ್ಶಿಸುವವರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಹಸಿರು ಮೇವಿನ ಬೆಳೆಗಳ ವೈಜ್ಞಾನಿಕ ಬೇಸಾಯ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿಕದ ಖುಷ್ಕಿ ಬೇಸಾಯ ಪ್ರಯೋಜನೆ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಇವತ್ತು ನಮಗೆ ಹಸಿರು ಮೇವಿನ ಬೆಳೆಗಳ ವೈಜ್ಞಾನಿಕ ಬೇಸಾಯದ ಕುರಿತು ಮಾಹಿತಿ ಮಾಡಿಕೊಡ್ಬೇಕು. ಒಂದೊಂದಾಗಿ ತಿಳಿಸ್ಕೊಡಿ. ಮೊದಲನೇದಾಗಿ ಮೇವಿನ ಬೆಳೆಗಳು ಅಂದ್ರೇನು, ಅವುಗಳಲ್ಲಿ ಎಷ್ಟು ವಿಧಾನ ಇವೆ, ಒಂದೊಂದಾಗಿ ಹೇಳಿ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಈ ಮೇವಿನ ಬೆಳೆಗಳು ಅಂತಂದ್ರೆ ಜಾನುವಾರುಗಳಿಗೆ ಆಹಾರವನ್ನ ನೀಡ್ತಕ್ಕಂತ, ಆಹಾರವಾಗಿ ಬೆಳೆಯುತ್ತ ಸಿಗ್ತಕ್ಕಂಥ ಎಲ್ಲಾ ರೀತಿಯ ಬೆಳೆಗಳನ್ನ ನಾವು ಮೇವಿನ ಬೆಳೆಗಳು ಅಂತ ಹೇಳ್ತೀವಿ. ಈ ಮೇವಿನ ಬೆಳೆಗಳಲ್ಲಿ ಬೇರೆ ಬೇರೆ ವಿಧಗಳನ್ನ ನಾವು ನೋಡ್ತೀವಿ. ಇಲ್ಲಿ ವಾರ್ಷಿಕ ಏಕದಳ ಮೇವಿನ ಬೆಳೆಗಳು ಅಂತ ಹೇಳಿದ್ರೆ ಮೇವಿನ ಮುಸ್ಕಿನ ಜೋಳ ಬರುತ್ತೆ, ಮೇವಿನ ಸಜ್ಜೆ ಬರುತ್ತೆ, ಮೇವಿನ ಜೋಳ, ಗೋವಿನ ಜೋಳ ಇತ್ಯಾದಿ ಬೆಳೆಗಳನ್ನ ನಾವು ಒಂದು ವರ್ಷ ಅಥವಾ ಒಂದು ಹಂಗಾಮ್ನಲ್ಲಿ ಬೆಳಿತೀವಿ. ಸೊ ಮತ್ತೆ ನಮಗ್ ಬೇಕು ಅಂತ ಹೇಳಿದ್ರೆ ಪುನಃ ಭೂಮಿ ಸಿದ್ಧತೆ ಮಾಡಿ ಬೀಜ ಬಿತ್ತನೆ ಮಾಡಿ ತಗೋಬೇಕಾಗತ್ತೆ. ಹಾಗೆ ಇನ್ನೊಂದು ಅಂತಂದ್ರೆ ವಾರ್ಷಿಕ ದ್ವಿದಳ ಮೇವಿನ ಬೆಳೆ ಅಂತ ಹೇಳ್ತೀವಿ. ಇದು ದ್ವಿದಳ ಜಾತಿಗೆ ಸೇರಿರ್ತಕ್ಕಂತ ಮೇವಿನ ಬೆಳೆ. ಇಲ್ಲಿ ವಾರ್ಷಿಕವಾಗಿನ ಇದನ್ನು ಕೂಡ ಬೆಳಿಬೇಕಾಗತ್ತೆ. ಮೇವಿನ ಹಲಸಂದೆ ಆಗಿರ್ಬೋದು, ಮೇವಿನ ಜವಳೆಕಾಯಿ, ಮೇವಿನ ಅವರೆ ಮತ್ತೆ ಮೇವಿನ ಹುರುಳಿ, ಈ ಬೆಳೆಗಳು ವಾರ್ಷಿಕ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದು. ಹಾಗೆ ಬಹುವಾರ್ಷಿಕ ಏಕದಳ ಮೇವಿನ ಬೆಳೆನಲ್ಲಿ ನಮಗೆ ಮುಖ್ಯವಾಗಿ ನೇಪಿಯರ್ ಹುಲ್ಲು ಅಂತ ಬರುತ್ತೆ, ಗಿನಿ ಹುಲ್ಲು, ಅಂಜನ್ ಹುಲ್ಲು, ರೋಡ್ಸ್ ಹುಲ್ಲು, ಈ ಗ್ರೀನ್ ಪ್ಯಾನಿಕ್ ಹುಲ್ಲು, ಈ ರೀತಿ ಬೆಳೆಗಳನ್ನ ನಾವು ಬಹುವಾರ್ಷಿಕವಾಗಿ ಅವು ಏಕದಳ ಜಾತಿಗೆ ಸೇರಿರ್ತಕ್ಕಂಥ ಹುಲ್ಲು ಆಗಿರುತ್ತೆ. ಹಾಗೆ ಬಹುವಾರ್ಷಿಕ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಕೆಲವೊಂದು ಬೇಲಿ ಮೆಂತೆ, ಸ್ಟೈಲೋಸಾಂಥಸ್ ಅಂತ ಹೇಳ್ತೀವಿ, ಸೆಂಡ್ರೋಝೀಮಾ ಅಂತ ಹೇಳ್ತೀವಿ, ಹಾಗೆ ಕುದುರೆ ಮಸಾಲೆ ಸೊಪ್ಪು, ಇವು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಬಹುವಾರ್ಷಿಕ ಮೇವಿನ ಒಂದು ಬೆಳೆಗಳು. ಇವು ಪ್ರಮುಖವಾದ, ಅದ್ರ ಜೊತೆಗೆ ಕೆಲವೊಂದು ನಾನ್ ಕನ್ವೆನ್ಷನಲ್ ಮೇವಿನ ಬೆಳೆಗಳು ಅಂತ ಹೇಳ್ತೀವಿ. ಇದರಲ್ಲಿ ಪ್ರಮುಖವಾಗಿ ನಮಗೆ ಪಾಪಸ್ ಕಳ್ಳಿ ಅಂತ ಬರುತ್ತೆ. ಹಾಗೆ ಮೇವಿನ ಗಿಡ ಮರಗಳಲ್ಲಿ ಕೆಲವೊಂದು ಎಬ್ಬೇವು, ಗ್ಲೈರಿಸಿಡಿಯಾ, ಕ್ಯಾಲಿಯಂಡ್ರ, ಸುಬಾಬುಲು, ಅಗಸೆ, ಈ ರೀತಿ ಬೆಳೆಗಳನ್ನು ಕೂಡ ನಾವು ಮೇವಾಗಿ ಒಂದು ಬೇಸಿಗೆ ಕಾಲದಲ್ಲಿ ಅಥವಾ ಮೇವಿನ ಅಭಾವ ಜಾಸ್ತಿ ಇದ್ದವಾಗ ಇವುಗಳ ಎಲೆಗಳು ಭಾಗ ಮತ್ತೆ ಸೊಪ್ಪಿನ ಭಾಗವನ್ನ ಮೇವಾಗಿ ದನಕರುಗಳಿಗೆ, ಜಾನುವಾರುಗಳಿಗೆ ನೀಡ್ತಕ್ಕಂಥದ್ದು ಸರ್. ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಬೆಳೆ ಬೆಳೆಯುವ ಪ್ರದೇಶ ಕಡಿಮೆ ಆಗಿದ್ರಿಂದ ನಮ್ಮ ಜಾನುವಾರುಗಳಿಗೆ ಮೇವಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಏನಾಗಿದೆ ಅಂದ್ರೆ, ಈಗ ರೈತರು ಹೈನುಗಾರಿಕೆ ಕಡೆನು ಕೂಡ ಜಾಗೃತರಾಗ್ರಿ, ನಿಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳ್ರಿ, ಈ ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಸಾಕಷ್ಟು ಯೋಜನೆಯನ್ನ ತಂದಿದ್ದಾವೆ. ಹಂಗಾಗಿ ನಮ್ಮ ರೈತರು ಇವತ್ತು ಹೈನುಗಾರಿಕೆಯ ಕಡೆ ಲಕ್ಷ್ಯ ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಹೈನುಗಾರಿಕೆ ಮೊದಲಿಂದ ಪರಂಪರಾಗತವಾಗಿ ಇತ್ತು, ಆದ್ರೆ ಇವತ್ತು ಇದ್ದ ಹಸುಗಳನ್ನೇ ಚೆನ್ನಾಗಿ ನೋಡ್ಕೊಂಡು ಹೋಗಿ ಇನ್ನೂ ಸ್ವಲ್ಪ ಹಾಲಿನ ಪ್ರಮಾಣನು ಅಥವಾ ತುಪ್ಪಿನ ಒಂದು ಆದಾಯನು ಮಾಡ್ಕೊಳ್ರಿ ಅಂತ ಹೇಳಿ ಬಂದಾಗ ಈ ನಮ್ ಮೇವಿನ ಅವಶ್ಯಕತೆ ಬಹಳ ಉಂಟಾಗಿದೆ. ಹೌದಲ್ಲ, ಇವತ್ತು ರೈತರಿಗೆ ಬೆಳೆ ಬೆಳೀತಿದ್ರು ಮತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಹುಲ್ಲು ಅದು ಇದು ಬರ್ತಿತ್ತು, ಆದ್ರೆ ಈಗ ಹಾಗಲ್ಲ. ನಾವು ಒಂದು ಎರಡು ಹಸುಗಳು ಸಾಕಿದ್ದೇವೆ, ಆ ಹಸುಗಳ ನಿರ್ವಹಣೆ ಬೇಕೇ ಬೇಕು, ನಾವು ಯಾವ್ದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಂಗಿಲ್ಲ. ಹಂಗಾಗಿ ಮೇವಿನ ಅವಶ್ಯಕತೆ ಈಗ ಪ್ರತಿಯೊಬ್ಬ ರೈತರಿಗೂ ಅಂದ್ರೆ ಈ ಒಂದು ಹೈನುಗಾರಿಕೆ ಹಸು ಸಾಕುವವರಿಗೆ ಬೇಕೇ ಬೇಕು. ಹಂಗಾಗಿ ಈ ಮೇವಿನ ಮಹತ್ವ ಇವತ್ತು ನಾವು ಬೆಳೆಗಳಿಗೆ ಎಷ್ಟು ಕೊಡ್ತಾ ಇದೀವೋ ಅದಕ್ಕೂ ಅಷ್ಟು ಕೊಡ್ಲೇಬೇಕಾಗುತ್ತೆ. ಕೆಲವು ರೈತರು ಹೊಲಗಳಲ್ಲೇ ಜಾಸ್ತಿ ಮೇವನ್ನೇ ಬೆಳೆಯಲಿಕ್ಕೆ ಶುರು ಮಾಡಿದ್ದಾರೆ, ಹೈನುಗಾರಿಕೆನೇ ಮುಖ್ಯ ಉದ್ಯೋಗ ಆಯ್ಕೊಂಡಿದ್ದಾರೆ ನಮ್ಮ ರೈತರು. ವ್ಯವಸಾಯದ ಜೊತೆಗೆ ವ್ಯವಸಾಯ ಮರ್ತು ಇದನ್ನೇ ಮಾಡ್ತಾ ಇದ್ದಾರೆ, ಉಳಿದ ಒಂದು ಮೇವನ್ನ ಅಕ್ಕಪಕ್ಕದವರಿಗೆ ಕೊಡ್ತಾ ಇದ್ದಾರೆ, ಮತ್ತೆ ಎಲ್ಲಿ ಬೇಡಿಕೆ ಇದು ಮಾರ್ಕೆಟಿಗೆ ಒಯ್ದು ಕೊಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಡಾಕ್ಟರ್ ಲತಾ ಮೇಡಮ್ ಅವರೇ, ಮೇವಿನ ಬೆಳೆಗಳ ಬಗ್ಗೆ ನಮ್ಗೆ ತೀರಾ ಮಹತ್ವವಾದ ಮಾಹಿತಿ ತಾವು ತಿಳಿಸ್ಕೊಡ್ತಾ ಇದ್ದೀರಿ. ಹೈನುಗಾರಿಕೆಯಲ್ಲಿ ಹಸಿರು ಮೇವಿನ ಬೆಳೆಗಳ ಪ್ರಾಮುಖ್ಯತೆ ತಿಳಿಸ್ಕೊಡಿ ಸರ್. ಇದು ಬಹಳ ತಾವು ಇದುವರೆಗೂ ಹೇಳ್ತಾ ಇದ್ರಿ, ಬಹಳ ಪ್ರಾಮುಖ್ಯತೆ. ಅದರಲ್ಲಿ ನಮ್ಗೆ ಒಣ ಮೇವು, ಹಸಿರು ಮೇವು ಅಂತ ಎರಡನ್ನೂ ನಾವು ತಗೊಳ್ತೀವಿ. ಆದ್ರೆ ಹಸಿರು ಮೇವು ಒಂದು ದಿನಕ್ಕೆ 25-30 ಕೆಜಿ ಅಷ್ಟು ಒಂದು ಹಸುಗೆ, ಹಾಲು ಕೊಡ್ತಕ್ಕಂತ ರಾಸುಗೆ ಕೊಡಬೇಕಾಗತ್ತೆ. ಮೂವತ್ತು ಕೆಜಿ ಅಷ್ಟು ಹಸಿರು ಮೇವು ಬೇಕಾಗತ್ತೆ. ಒಣ ಮೇವು 7-8 ಕೆಜಿ ಬೇಕಾಗತ್ತೆ. ಅಂದ್ರೆ ಹಸಿರು ಮೇವಿನ ಒಂದು ಪ್ರಮಾಣನೇ ಜಾಸ್ತಿ ಇರೋದ್ರಿಂದ, ಮತ್ತೆ ನಮ್ಮ ಕರ್ನಾಟಕದ ಒಂದು ಜಾನುವಾರುಗಳ ಅಂಕಿ ಅಂಶಗಳಲ್ಲಿ ಒಟ್ಟಾರೆ 30 ಮಿಲಿಯನ್ ಜಾನುವಾರುಗಳಿದಾವೆ. 30,000 ಮಿಲಿಯನ್ ಅಂತಂದ್ರೆ ನಮ್ಗೆ ಗೊತ್ತಾಗತ್ತೆ ಎಷ್ಟು ಕೋಟಿ ಅಂತ ಹೇಳಿ. ಅದರಲ್ಲಿ 85 ಮಿಲಿಯನ್ ಅಷ್ಟು ಹಸುಗಳೇ ಇದಾವೆ, ಎಮ್ಮೆಗಳು 3 ಮಿಲಿಯನ್ ಅಷ್ಟು ಇದಾವೆ, ಉಳಿದಂತೆ ಕುರಿಗಳು ಮತ್ತೆ ಮೇಕೆಗಳಿದಾವೆ. ಈ ಎಲ್ಲಾ ಜಾನುವಾರುಗಳಿಗೆ ಅವುಗಳ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ, ಅವುಗಳ ಆರೋಗ್ಯವನ್ನ ಕಾಪಾಡಲಿಕ್ಕೆ ಈ ಹಸಿರು ಮೇವಿನ ಅವಶ್ಯಕತೆ ಬಹಳನೇ ಇದೆ. ಮತ್ತೆ ಒಟ್ಟಾರೆ ಒಂದು ಜಾನುವಾರು ನಿರ್ವಹಣೆಯ ಒಟ್ಟಾರೆ ಖರ್ಚಿನಲ್ಲಿ 70% ಬರೀ ಹಸಿರು ಮೇವಿಂದಾನೆ ಆಗತ್ತೆ. ಏನು ಆಹಾರಕ್ಕಾಗಿನೆ 70% ರೈತ ಖರ್ಚು ಮಾಡ್ತಾನೆ. ಸೊ ಅಂದವಾಗ ಹಸಿರು ಮೇವನ್ನ ನಾವು ನಮ್ಮ ಜಮೀನಿನಲ್ಲಿ, ಜಮೀನಿನ ಬದುಗಳ ಮೇಲೆ, ಜಮೀನಿನ ಸುತ್ತದಲ್ಲಿ, ಮತ್ತೆ ಇದನ್ನ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಬೆಳೀತಾ ಹೋದ್ರೆ ಹಸಿರು ಮೇವು ಮತ್ತೆ ಒಣ ಮೇವನ್ನ ಒಟ್ಟಾರೆಯಾಗಿ ಕೊಟ್ಟು ಅದ್ರ ಜೊತೆ ಕಾನ್ಸಂಟ್ರೇಟ್ಸ್ ಅಂತ ಹೇಳ್ತೀವಿ ಹೊರಗಿಂದ ಕೊಡ್ತಕ್ಕಂಥದ್ದು, ಅದನ್ನ ಸೇರಿಸಿ ಕೊಡ್ಬೇಕಾಗುತ್ತೆ. ಅವಾಗ ಆರೋಗ್ಯ ನಿರ್ವಹಣೆ ಚೆನ್ನಾಗಾಗುತ್ತೆ. ಬರೀ ನಾವು ಹೊರಗಿನಿಂದ ಕೊಡ್ತಕ್ಕಂಥ ಪಶು ಆಹಾರದಿಂದ ಅಷ್ಟೊಂದು ಒಂದು ಉತ್ಕೃಷ್ಟವಾದ ಹಾಲು ಬರೋದಿಲ್ಲ, ಜಾನುವಾರು ಹಾಲು ಸಿಗೋದಿಲ್ಲ, ಗುಣಮಟ್ಟನೂ ಸಿಗೋದಿಲ್ಲ, ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದ್ರಿಂದ ನಾವು ಹಸಿರು ಮೇವನ್ನ ವ್ಯವಸ್ಥಿತವಾಗಿ ಜೀರ್ಣಕ್ರಿಯೆಗೂ ಅದು ಸುಲಭ ಆಗುತ್ತೆ. ಹಸಿರು ಮೇವು ಸುಲಭ, ಒಣ ಮೇವಿಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ, ಅದು ಜಾಸ್ತಿ ಅಗಿತದ, ಅದು ಅಗಿಯುತ್ತೆ, ಎನರ್ಜಿ ಜಾಸ್ತಿ ಖರ್ಚಾಗುತ್ತೆ, ಇಳುವರಿಯಲ್ಲಿ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿಯಲ್ಲಿ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಹಸಿರು ಮೇವು ಹಾಲಿನ ಉತ್ಪಾದಕತೆಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಆದ್ರಿಂದ ಹಸಿರು ಮೇವಿನ ಪಾತ್ರ ನಮ್ಮ ಹೈನುಗಾರಿಕೆಯಲ್ಲಿ ಬಹಳನೇ ಇದೆ ಅಂತ ಹೇಳ್ತೀವಿ. ಈಗ ಡಾಕ್ಟರ್ ಲತಾ ಮೇಡಮ್ ಅವರೇ, ಹಸಿರು ಮೇವನ್ನ ಉತ್ಪಾದಿಸಲು ಇರುವಂತ ತೊಡಕುಗಳು ಯಾವ್ದಾದ್ರು ಇದಾವ, ಮತ್ತೆ ಆ ತೊಡಕಿದ್ರೆ ಅವುಗಳನ್ನ ಬಗೆಹರಿಸೋದು ಹೆಂಗೆ? ಇದು ತುಂಬಾ ಉತ್ತಮವಾದ ಪ್ರಶ್ನೆ ಸರ್. ಸೊ ನಮ್ಮಲ್ಲಿ ಹಸಿರು ಮೇವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅನೇಕ ತೊಡಕುಗಳು ಇದಾವೆ, ಆದ್ರೆ ಅವನ್ನ ಪರಿಹರಿಸಲೂಬಹುದು, ಅದೇನ್ ತೊಂದರೆ ಆಗಲ್ಲ. ಮುಖ್ಯವಾದ ತೊಡಕು ಅಂತ ಅಂದ್ರೆ, ಈ ಹಸಿರು ಮೇವನ್ನ ಬೆಳಿಲಿಕ್ಕೆ ಅತಿ ಕಡಿಮೆ ಜಾಗವನ್ನ ಮೀಸಲಾಗಿಟ್ಟಿರ್ತಾರೆ, ಅಂದ್ರೆ ನಿಗದಿಪಡಿಸಿರ್ತಕ್ಕಂಥ ಜಾಗನೇ ಬಹಳ ಕಡಿಮೆ ಇರುತ್ತೆ. ಅದರಲ್ಲಿ ನೀರಾವರಿ ಸೌಲಭ್ಯ ಅಂತೂ ಬಹಳ ವಿರಳ. ಈಗ ಖುಷ್ಕಿ ಬೇಸಾಯದಲ್ಲಿ ಇರ್ತಕ್ಕಂಥ ರೈತರಿಗೆ ನೀರಾವರಿ ಬೆಳೆ ಬೆಳೆಯಕ್ಕೆ ಇರೋದಿಲ್ಲ, ಇನ್ನ ಮೇವು ಬೆಳೆಯಕ್ಕೆ ಕಷ್ಟ ಸಾಧ್ಯ, ನೀರಾವರಿ ತರೋಕೆನೆ ಆಗೋದಿಲ್ಲ. ಅದು ಒಂದು ಮುಖ್ಯವಾದಂತಂದ್ರೆ, ಇಲ್ಲಿ ನೀವು ಹೇಳೋದು ಈಗ ನಾವು ಬೆಳೆಗಳಿಗೆ ಹೇಗೆ ತುಂಬಾ ಕಾಳಜಿಯನ್ನು ವಹಿಸ್ತೇವೆ, ಸಮಯಕ್ಕೆ ತಕ್ಕ ಹಾಗೆ ಅದು ಗೊಬ್ಬರ ಹಾಕೋದಿರ್ಬೋದು, ನೀರು ಕೊಡೋದಿರ್ಬೋದು, ಮತ್ತೆ ಭೇಟಿ ಕೊಟ್ಟು ಅಲ್ಲಿ ಏನು ರೋಗ ಬಂದಿದೆಯೋ, ಕೀಟ ಬಂದಿದೆಯೋ, ಈಗ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇವೆ. ಆದ್ರೆ ಇಲ್ಲಿ ನಾವು ಹುಲ್ಲು ಬೆಳೆಯಕ್ಕೆ ಕಡಿಮೆ ಜಾಗ ಇಟ್ಕೊಂಡಿರ್ತೇವೆ, ಅದನ್ನ ನಾವು ನಿರ್ವಹಣೆ ಏನು ಮಾಡಲ್ಲ. ಒಂದ್ಸರಿ ತನ್ನಷ್ಟಕ್ಕೆ ಬಂದು ಹುಲ್ಲು ಬಂದ್ರೆ ನಾವು ಕಟ್ ಮಾಡ್ಕೊಳ್ತೇವೆ, ಹಾಗಾಗಬಾರ್ದು. ಆದ್ರಿಂದ ರೈತ ಮೇವು ಬೆಳೆಯೋಕೆ ಅದರದೇ ಒಂದು ನಿಗದಿತ ಒಂದು ಜಾಗವನ್ನ ಇಟ್ಟಿರ್ಬೇಕಾಗತ್ತೆ. ನೀರಾವರಿ ಸೌಲಭ್ಯ ಇದ್ರೆ ಅದನ್ನ ನೀರಾವರಿ ಕಲ್ಪಿಸ್ಕೊಳ್ಬೇಕಾಗತ್ತೆ. ಹಾಗೆ ಗುಣಮಟ್ಟದ ಬೀಜದ ತೊಂದರೆ ಕೂಡ ತೊಡಕು ಇದೆ, ಸಿದ್ಧ ಮಾಡ್ಕೋಬೇಕು, ಉಳುಮೆ ಮಾಡಬೇಕು, ಸಾಲ ಮಾಡಬೇಕು. ಹೌದು, ಅದವಾಗಿ ನಾವು ಸಮಯಕ್ಕೆ ಸರಿಯಾಗಿ ರಾಸಾಯನಿಕ ಗೊಬ್ಬರದ ಜೊತೆ ಕೊಟ್ಟಿಗೆ ಗೊಬ್ಬರನೂ ಕೂಡ ಮೇವಿನ ಬೆಳೆಗಳಿಗೆ ಹಾಕಬೇಕು. ಮತ್ತೆ ಅದು ನೀವು ಹೇಗೆ, ನೀವು ಬೆಳೆಗಳನ್ನು ಬದಲಾವಣೆ ಮಾಡ್ತೀರಲ್ಲ, ಹೌದು, ಹುಲ್ಲುಗಳನ್ನು ಕೂಡ ಬದಲಾವಣೆ ಮಾಡಬೇಕು, ಹುಲ್ಲುಗಳ ಪರಿವರ್ತನೆ ಮಾಡ್ಬೇಕು. ಹೇಗೆ ಅಂತಂದ್ರೆ, ಸೊ ಏಕದಳ ಹುಲ್ಲುನ ನಾನು ಹೇಳಿದೆ, ಈಗ ನೇಪಿಯರ್ ಹುಲ್ಲು, ಮೇವಿನ ಮುಸ್ಕಿನ ಜೋಳ, ಇವುಗಳನ್ನ ನಾವು ರೊಟೇಷನ್ ಅಂತ ಹೇಳಿದೆ, ಪರಿವರ್ತನೆ ಜೊತೆ ಮೇವಿನ ಹಲಸಂದೆ ಬೆಳೆಯೋದಾದಂತಹ ಏನು ಮೇವಿನ ಬೆಳೆಗಳನ್ನ ಮತ್ತೆ ಅಧಿಕ ಇಳುವರಿ ಕೊಡ್ತಕ್ಕಂತ ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿಗೆ ಆ ಒಂದು ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅದು ಚೆನ್ನಾಗಿ ಉತ್ಕೃಷ್ಟವಾಗಿ ಉಲ್ಸಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಈ ಮಾರ್ಗೋಪಾಯಗಳನ್ನ ಅವನು ಸ್ವಲ್ಪ ಅನುಸರಿಸ್ಕೋಬೇಕು. ಹಾಗೆ ನಿಗದಿತವಾಗಿ ಹಂತಂತವಾಗಿ ಯಾವಾಗ್ಲೂ ಹಸಿರು ಮೇವು ಬೇಕು ಅಂತ ಹೇಳಿದ್ರೆ, ಸೊ ಅವನ ಹತ್ರ ಒಂದು 1/2 ಎಕರೆ ಇದ್ರೆ 1/4 ಎಕರೆಗೆ ಒಂದ್ಸರಿ ಮೇವು ಬಿತ್ತನೆ ಮಾಡಬೇಕು, ಇದು ಕಟಾವ್ ಆಗ್ತಿದ್ದಂಕಲ್ಲಿ ಇನ್ನೊಂದು 1/4 ಎಕರೆಗೆ ಮತ್ತೆ ಇನ್ನೊಂದು ಮೇವಿನ ಬಿತ್ತನೆ ಮಾಡಬೇಕು. ಹೀಗೆ ಮಾಡ್ಕೊಂಡಾಗ ಸ್ಟಾಗರ್ಡ್ ಸೋಯಿಂಗ್ ಅಂತ ಹೇಳ್ತೀವಿ, ಅವಾಗ ಸದಾ ಕಾಲ ಹಸಿರು ಮೇವನ್ನ ಪಡೆಯೋಕೆ ಸಾಧ್ಯ ಆಗುತ್ತೆ. ನಿಮ್ಮ ಜಾನುವಾರುಗಳಿಗೆ ನಿರಂತರ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು, ಈ ಏಕದಳ ವಾರ್ಷಿಕ ಮೇವಿನ ಬೆಳೆಗಳ ಬೇಸಾಯದ ಕ್ರಮದ ಬಗ್ಗೆ ತಿಳಿಸ್ಕೊಡಿ. ಹೌದು ಸರ್, ಇಲ್ಲಿ ಏಕದಳ ಅಂತ ನಾನು ಮೊದಲೇ ಹೇಳಿದವಾಗ ಇದು ಒಂದು ವರ್ಷಕ್ಕಷ್ಟೇ ಏಕವಾರ್ಷಿಕ ಏಕದಳ ಬೆಳೆ ಅಂತ ಹೇಳ್ತೀವಿ. ಇದರಲ್ಲಿ ಮೇವಿನ ಮುಸ್ಕಿನ ಜೋಳ, ಮೇವಿನ ಜೋಳ, ಗೋವಿನ ಜೋಳ ಈ ರೀತಿ ಬೆಳೆಗಳನ್ನ ನಾವು ನೋಡಬಹುದಾಗತ್ತೆ. ಅದರಲ್ಲಿ ಮೇವಿನ ಮುಸ್ಕಿನ ಜೋಳ ತುಂಬಾ ಉತ್ಕೃಷ್ಟವಾದ ಗುಣಮಟ್ಟದ ಮೇವನ್ನ ಕೊಡುತ್ತೆ ಸರ್. ಸೊ ಇದನ್ನ ನಾವು ಬಿತ್ತನೆ ಮಾಡಿ 60-75 ದಿನದೊಳಗಡೆ ಕಟಾವಿಗೆ ಇದು ಬರುತ್ತೆ. ಆ ಸಮಯದಲ್ಲಿ ಕಟಾವ್ ಮಾಡಿದ್ರೆ, ಸೊ ತೆನೆಗಳಲ್ಲಿ ಕಾಳುಗಳು ಹಾಲಿನ ಹಂತದಲ್ಲಿ ಇರ್ತವೆ, ಆ ಸಮಯದಲ್ಲಿ ನಾವು ಕಟಾವ್ ಮಾಡಿ ಹಾಕಿದ್ರೆ ಹಾಲಿನ ಇಳುವರಿ ಬಹಳ ಚೆನ್ನಾಗಾಗುತ್ತೆ ಮೇವಿನ ಮುಸ್ಕಿನ ಜೋಳದಲ್ಲಿ. ಇದರಲ್ಲಿ ಮುಖ್ಯವಾದ 2 ತಳಿಗಳನ್ನ ನಾವು ನೋಡಬಹುದು, ಸೌತ್ ಆಫ್ರಿಕನ್ ಟಾಲ್ ಮತ್ತೆ ಕ್ಷೀರಾಮೃತ ಅಂತ 2 ತಳಿಗಳು ಮುಖ್ಯವಾಗಿದ್ದಾವೆ. ಇದು 1 ಎಕರೆಗೆ ಬಿತ್ತನೆ ಬೀಜ 40 ಕೆಜಿ ಅಷ್ಟು ಇದ್ರದ್ದು ಬೀಜ ಬೇಕಾಗುತ್ತೆ. ಸಾವಯವ ಗೊಬ್ಬರ ಕೂಡ ನಾನು ಆವಾಗ್ಲೇ ಹೇಳಿದೆ, 4 ಟನ್ನಷ್ಟು ಹಾಕ್ಬೇಕು ಇದಕ್ಕೆ, ಪ್ರತಿ ಮೇವಿನ ಬೆಳೆಗೂ ಹಾಕ್ಬೇಕಾಗತ್ತೆ. ಇದಕ್ಕೆ 4 ಟನ್ನಷ್ಟು ಪ್ರತಿ ಎಕರೆಗೆ ಬೇಕಾದ್ರೆ ರಾಸಾಯನಿಕ ಗೊಬ್ಬರ ಪ್ರತಿ ಎಕರೆಗೆ 60 ಕೆಜಿ ಸಾರಜನಕ, 30 ಕೆಜಿ ರಂಜಕ, ಹಾಗೆ 20 ಕೆಜಿ ಪೊಟಾಶ್ ಪೋಷಕಾಂಶಗಳನ್ನ ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನ ನಾವು ಹಾಕ್ಬೇಕಾಗತ್ತೆ. ಇದನ್ನ ಕಟಾವು ನಾನು ಆವಾಗ್ಲೇ ಹೇಳ್ದಂಗೆ 70-75 ದಿನಗಳಿಗೆ ಕಟಾವು ಸಿದ್ಧ ಆಗತ್ತೆ. ಸೊ ಇದ್ರದ ಇಳುವರಿ, ಮೇವಿನ ಮುಸುಕಿನ ಜೋಳದ ಇಳುವರಿ ನೀರಾವರಿಯಲ್ಲಿ ಜಾಸ್ತಿ ಇರುತ್ತೆ, 30-35 ಟನ್ ಅಷ್ಟು ಒಂದು ಎಕರೆಗೆ ಬಂದ್ರೆ, ಮಳೆ ಆಶ್ರಿತದಲ್ಲಿ 20-25 ಟನ್ ಅಷ್ಟು ಬರುತ್ತೆ. ಸೊ ಇದನ್ನ ನಾವು ಬೆಳ್ಕೋಬಹುದು ಸರ್. ಇನ್ನೊಂದು ಈ ಬಹುಕಟಾವು ಜೋಳದ ಬಗ್ಗೆ ಕೂಡ ತಿಳಿಸ್ಕೊಡಿ. ಇದ್ರಲ್ಲಿ ಇದು ಮೇವಿನ ಏಕದಳ ಬೆಳೆನೇ ಇದು ಕೂಡ, ಸೊ ಮೇವಿನ ಜೋಳ ಅಂತ ಹೇಳ್ತೀವಿ ಅದನ್ನ. ಇತ್ತೀಚಿನ ಒಂದು ತಳಿಗಳು ಏನ್ ಡೆವಲಪ್ ಮಾಡಿದರೆ, COFS 29 ಮತ್ತೆ 31, ಇವು ವರ್ಷದಲ್ಲಿ 3-4 ಅಥವಾ ಕನಿಷ್ಠ ಅಂದ್ರೆ 3-4 ಸರಿ ಕಟಾವು ಮಾಡಬಹುದು, ಬಹು ಕಟಾವು ಅಂತಾನೆ ಹೇಳ್ತೀವಿ. ಸೊ ಇದನ್ನ ಬಿತ್ತನೆ ಮಾಡ್ಲಿಕ್ಕೆ ನಮ್ಗೆ 4 ಕೆಜಿ ಒಂದು ಎಕರೆಗೆ ಬೇಕಾಗತ್ತೆ ಬಿತ್ತನೆ ಬೀಜ. ಸೊ ಇವು ಬೀಜ ಗಾತ್ರ ಕೂಡ ಚಿಕ್ಕವಾಗಿರ್ತವೆ, 4 ಕೆಜಿ ಸಾಕಾಗತ್ತೆ. ಕೊಟ್ಟಿಗೆ ಗೊಬ್ಬರ 4 ಟನ್ ಅಷ್ಟು ಬೇಕಾಗತ್ತೆ. ಹಾಗೆ ರಾಸಾಯನಿಕ ಗೊಬ್ಬರಗಳು ಅಂತ ಬಂದಾವಾಗ ಇದಕ್ಕೆ 36 ಕೆಜಿ ಅಷ್ಟು ಸಾರಜನಕ, 20 ಕೆಜಿ ಅಷ್ಟು ರಂಜಕ, ಹಾಗೆ 16 ಕೆಜಿ ಅಷ್ಟು ಪೊಟಾಶ್ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಹಳೆ ತಳಿಗಳು ಕೆಲವೊಂದಿದಾವೆ, MP ಚಾರಿ ಅಂತ, ಕೂಸಾ ಚಾರಿ ಅಂತ, JZ3 ಅಂತ, SHG 59-3. ಈ ತಳಿಗಳ ಬಿತ್ತನೆ ಬೀಜ ನಮಗೆ 20 ಕೆಜಿ ಅಷ್ಟು ಒಂದ್ ಎಕರೆಗೆ ಬೇಕಾಗತ್ತೆ. ಆದ್ರೆ ನಾನು ಮೊದಲೇ ತಿಳಿಸಿದ್ನಲ್ಲ, COFS 29 ಮತ್ತೆ 31 ತಳಿಗಳಿಗೆ ಬರೀ 4 ಕೆಜಿ ಅಷ್ಟೇ ಬಿತ್ತನೆ ಬೀಜ ಬೇಕಾಗತ್ತೆ ಸರ್. ಸೊ ಇದನ್ನ ಬಿತ್ತನೆ ಅಂತರ ನಾವು 1 ಅಡಿ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ 4 ಅಂಗುಲ ಇರಂತೆ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಇದು ಸಹಿತ ಕಟಾವಿಗೆ ನಮ್ಗೆ 65 ದಿನಕ್ಕೆ ಕಟಾವು ಮಾಡಬಹುದು. ಸೊ ಏನಿಲ್ಲ ಅಂದ್ರೆ ಇಳುವರಿನಲ್ಲಿ 30-35 ಟನ್ ಅಷ್ಟು ನಾವು ನೀರಾವರಿಯಲ್ಲಿ ಗಳಿಸಿದ್ರೆ, ಸೊ ಮಳೆ ಆಶ್ರಿತದಲ್ಲಿ 15-20 ಟನ್ ಅಷ್ಟು ಇಳುವರಿಯನ್ನ ಪಡಿಬಹುದಾಗತ್ತೆ. ಸೊ ಇದು ನಾನು ಮೊದಲೇ ಹೇಳಿದೆ ಬಹು ಕಟಾವು ಅಂತ ಹೇಳಿ. ಬಹು ಕಟಾವು ಒಂದು ಕಟಾವು ಆದ ನಂತರ, ಸೊ 40-45 ದಿನಗಳ ನಂತರ ಎರಡನೇ ಕಟಾವು ಮಾಡಬಹುದು. ಅದಾದ್ಮೇಲೆ ಮತ್ತೆ 40 ದಿನ ಕಾದು ಇನ್ನೊಂದು ಕಟಾವು ಮಾಡಬಹುದು. ಹಾಗೆ ಪ್ರತಿ ಕಟಾವಿಗೂ ನಾವು ರಾಸಾಯನಿಕ ಗೊಬ್ಬರವನ್ನ ಕೊಟ್ಟು ನೀರಿನ ಅನುಕೂಲ ಮಾಡಿಕೊಟ್ರೆ ಇನ್ನು ಉತ್ತಮ ಇಳುವರಿ ಪಡೆಯುತ್ತೆ. ಅಂದ್ರೆ ಇಲ್ಲಿ ಮೇಡಮ್ ಅವರೇ ಹೆಂಗಂದ್ರೆ, ಈ 1 ಎಕರೆಯಲ್ಲಿ ಹಾಕಿದ್ರೆ ಈ ಮೊದಲೇ 10 ಗುಂಟೆನ ಒಂದು 2.5 ತಿಂಗಳಿಗೆ ಬಳಸ್ಕೊಳ್ಳೋದು, 3 ತಿಂಗಳಿಗೆ ಹೌದು, ಮತ್ತೆ ನೆಕ್ಸ್ಟ್ ಮುಂದಿನ ಮತ್ತೆ 3 ತಿಂಗಳ ಹೌದು, ಅಷ್ಟೊತ್ತಿಗೆ ಮೊದಲೇದನ್ನ ಶುರು ಮಾಡ್ಬಿಡ್ಬೋದು, ನಾಟಿ ಮಾಡ್ಬಿಡ್ಬೋದು. ಹೌದು ಸರ್. ಮತ್ತೆ 2ನೇದು 3ನೇದು ಹೀಗೆ ಮತ್ತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ. ಇದು ಅಂದ್ರೆ ನಿರಂತರ ನೀವು ಏನು ನಾಟಿನೂ ಮಾಡೋದು, ನಿರ್ವಹಣೆನೂ ಮಾಡೋದು, ಮತ್ತೆ ಮೇವನ್ನು ಹಾರ್ವೆಸ್ಟ್ ಮಾಡಬಹುದು. ಅಂದ್ರೆ ಇದು ಹಂತ ಹಂತವಾಗಿ ಸ್ಟಾಗರ್ಡ್ ಸೋಯಿಂಗ್ ಅಂತ ಹೇಳ್ತೀವಿ. ಈ ಮೇವನ್ನ ಎಲ್ಲ 1 ಎಕರೆಗೆ ಪೂರ್ತಿ ಒಟ್ಟಿಗೆ ಬಿತ್ತನೆ ಮಾಡಿದ್ರೆ ಅಷ್ಟು ಮೇವು ಒಟ್ಟಿಗೆ ಬರುತ್ತೆ ಕಟಾವಿಗೆ, ಅದು ವೇಸ್ಟ್ ಆಗುತ್ತೆ. ಹೌದು. ಸೊ ಅದಕ್ಕೆ ಅವರು ಜಾಗವನ್ನ ಡಿವೈಡ್ ಮಾಡ್ಕೋಬೇಕು, ಫಸ್ಟ್ ಪಾರ್ಟ್ ಅಲ್ಲಿ ಈ ತಿಂಗಳಲ್ಲಿ ಬಿತ್ತನೆ ಮಾಡ್ತೀನಿ, ಒಂದೊಂದು ತಿಂಗಳು ಅಥವಾ 1.5 ತಿಂಗಳು ಅಂತರವನ್ನ ಇಟ್ಕೊಂಡು ಬಿತ್ತನೆ ಮಾಡಿದ್ದೆ ಆದ್ರೆ ನಿರಂತರವಾಗಿ ನಿಮ್ಗೆ ಇಡೀ ವರ್ಷನೇ ಸಿಗುತ್ತೆ. ಹೌದು. ಮತ್ತೆ ನಿಮ್ಮ ಏನು ಜಾನುವಾರಿಗೆ ನೀವು ನಿರಂತರ ಕೊಟ್ಟಂಗಾಗುತ್ತೆ. ಹೌದು ಸರ್. ಹಾಗಾಗಿ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ, ಎಲ್ಲ ತರದಿಂದಾನು ಒಳ್ಳೇದಾಗುತ್ತೆ, ಅನುಕೂಲ ಆಗುತ್ತೆ. ಈಗ ಬಹುವಾರ್ಷಿಕ ಮೇವಿನ ಬೆಳೆಗಳ ಬಗ್ಗೆ ತಿಳಿಸ್ರಿ. ಇದು ಬಹುವಾರ್ಷಿಕ ಅಂದ್ರೆ ಇದು ಪದೇ ಪದೇ ಖರ್ಚು ಬರಲ್ಲ ಸರ್. ಒಂದ್ಸರಿ ನಾವು ನಾಟಿ ಮಾಡಿದ್ರೆ ಮಿನಿಮಮ್ 4-5 ವರ್ಷ ಒಂದು ಸತತ ಇಳುವರಿಯನ್ನ, ಗುಣಮಟ್ಟದ ಇಳುವರಿ ಮೇವನ್ನ ನಾವು ಗಳಿಸಬಹುದಾಗತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಬಾಜ್ರಾ ನೇಪಿಯರ್ ಸಂಕರಣ ತಳಿ, ಈ ಒಂದು ಮೇವು ಹೆಚ್ಚು ಜನಪ್ರಿಯ ಅಂತ ಹೇಳಬಹುದು. ಸೊ ಹಾಗೆ ಅಧಿಕ ಇಳುವರಿಯನ್ನ ಕೊಡ್ತಕ್ಕಂಥದ್ದು. ಇದನ್ನ ಬಿತ್ತನೆ ಮಾಡ್ಲಿಕ್ಕೆ ನಮಗೆ 8,000 ಬೇರಿನ ತುಂಡುಗಳು, ಗುಣಮಟ್ಟದ ಬೇರಿನ ತುಂಡುಗಳು, ಕಟ್ಟಿಂಗ್ಸ್ ಬೇಕಾಗತ್ತೆ, ರೂಟೆಡ್ ಸ್ಲಿಪ್ಸ್ ಅಂತ ಹೇಳ್ತೀವಿ, ಬೇರಿನ ತುಂಡುಗಳು ಬೇಕಾಗತ್ತೆ. 8,000 ಬೇಕಾಗುತ್ತೆ 1 ಎಕರೆಗೆ. ಸೊ ಕೊಟ್ಟಿಗೆ ಗೊಬ್ಬರ ಇಲ್ಲಿ 8 ಟನ್ ಬೇಕಾಗತ್ತೆ 1 ಎಕರೆಗೆ. ರಾಸಾಯನಿಕ ಗೊಬ್ಬರಗಳು ಹೆಚ್ಚಿನದಾಗಿ ಬೇಕಾಗತ್ತೆ, ಯಾಕೆಂದ್ರೆ ಇದು ಬಹು ವಾರ್ಷಿಕ ಆಗಿರೋದ್ರಿಂದ ನಾವು ಪ್ರತಿ ಕಟಾವಿನ ಜೊತೆ ನಾವು ಸಾರಜನಕ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಅದಕ್ಕೆ 72 ಕೆಜಿ ಅಷ್ಟು ಸಾರಜನಕ, 48 ಕೆಜಿ ಅಷ್ಟು ರಂಜಕ, ಹಾಗೆ 32 ಕೆಜಿ ಅಷ್ಟು ಪೊಟಾಶ್ ಗೊಬ್ಬರವನ್ನ ಕೊಡ್ತಕ್ಕಂತ ಗೊಬ್ಬರಗಳನ್ನ ಹಾಕಬೇಕಾಗತ್ತೆ. ಹಾಗೆ ಪ್ರಮುಖ ತಳಿಗಳು ಅಂದ್ರೆ CO3 ಅಂತ ಹೇಳ್ತೀವಿ, CO3, 4, 5 ಮತ್ತೆ DHN ಆರು ಅಂತ, DHN6 ಅಂತ ತಳಿ ಬರುತ್ತೆ. ಸೊ ಇವು ಅಧಿಕ ಇಳುವರಿ ಕೊಡ್ತಕ್ಕಂತ ತಳಿಗಳು, ಮತ್ತೆ ಇವನ್ನ ನೆರಳಲ್ಲೂ ಸಹಿತ ಬೆಳಿಬಹುದು ಸರ್. ಅಂದ್ರೆ ತೋಟಗಳಲ್ಲಿ, ಬಹುವಾರ್ಷಿಕ ತೋಟಗಳಲ್ಲಿ ಕೂಡ ಸ್ವಲ್ಪ ಪ್ರಮಾಣದ ಇಳುವರಿ ನಷ್ಟ ಆದ್ರೂ ಕೂಡ ಭೂಮಿಯನ್ನ ನಾವು ಸದುಪಯೋಗ ಪಡ್ಕೋಬಹುದು. ಹಾಗೆ ಇದನ್ನ ಬಿತ್ತನೆ ಮಾಡ್ಲಿಕ್ಕೆ 3 ಅಡಿ ಸಾಲಲ್ಲಿ ಸಾಲ್ ತೆಗೆದು ಬಿಟ್ಟು, ಸೊ ಒಂದು ಸಸಿಗೂ, ಒಂದು ಬೇರಿನ ತುಂಡಿಗೂ ಇನ್ನೊಂದಕ್ಕೂ 60 ಸೆಂಟಿಮೀಟರ್, 2 ಅಡಿ ತರ ಇಟ್ಟು ಬಿತ್ತನೆ ಮಾಡ್ಬೇಕು, ನಾಟಿ ಮಾಡ್ಬೇಕಾಗತ್ತೆ. ನಾಟಿ ಮಾಡಿದ ಒಂದು 60-65 ದಿನಗಳಲ್ಲಿ ಮೊದಲನ ಕಟಾವನ್ನ ನಾವು ತಗೋಬಹುದಾಗತ್ತೆ. ಸೊ ತದನಂತರದಲ್ಲಿ 1.5 ತಿಂಗಳ ನಂತರ 2ನೇ ಕಟಾವು, 3ನೇ ಕಟಾವು, ಈ ರೀತಿ ನಿರಂತರವಾಗಿ ವರ್ಷ ಪೂರ್ತಿ ಈ ನೇಪಿಯರ್ ಹುಲ್ಲು ನಮಗೆ ಸಿಗುತ್ತೆ, ಬೆಳ್ಕೊಂತ ಹೋಗಬಹುದು. ಹೌದು ಸರ್, ಹೌದು. ಈಗ ಮೇವಿನ ಬೆಳೆಗಳ ಬಿತ್ತನೆ ಬೀಜ ಎಲ್ಲೆಲ್ಲಿ ಸಿಗಬಹುದು? ಇದು ಯಾಕಂದ್ರೆ ಬೀಜ ಸಿಗದೆ ಇದ್ರೆ ಕೆಲವು ರೈತರು ಬೆಳೆಯಕ್ಕೆ ಹೋಗಲ್ಲ, ಹೌದು, ಪ್ರಯತ್ನನೇ ಮಾಡಲ್ಲ. ಹೌದು, ಇದಾಗಲ್ಲ, ಬೀಜ ತಂದು ಮನೆಯಲ್ಲಿ ಇಟ್ಕೊಂಡ್ಬಿಡ್ತಾರೆ, ತಮ್ಮ ಸಮಯ ಬಂದಾಗ ಬಿತ್ಕೋಬಹುದು. ಹೌದು, ಹೌದು. ಇದರಲ್ಲಿ ಮುಖ್ಯವಾಗಿ ಅಂತಂದ್ರೆ ನಮ್ಮ ಮೇವಿನ ಬೀಜಗಳು ಏಕವಾರ್ಷಿಕ ಬೆಳೆಗಳಲ್ಲಿ ಮೇವಿನ ಬೀಜಗಳನ್ನೇ ಬಳಸ್ತೇವೆ. ಸೊ ಇಲ್ಲಿ ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯ, ನಮ್ಮ ರಾಜ್ಯದಲ್ಲಿ ಒಟ್ಟಾರೆಯಾಗಿ 4 ಕೃಷಿ ವಿಶ್ವವಿದ್ಯಾನಿಲಯಗಳಿದಾವೆ. ಸೊ ಅವುಗಳ ಅಂಗ ಸಂಸ್ಥೆ ಕೃಷಿ ಮಹಾವಿದ್ಯಾಲಯಗಳಾಗಿರ್ಬೋದು, ಹಾಗೆ KVK ಅಂತ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತವೆ. ಸೊ ಈ ಎಲ್ಲಾ ಸಂಸ್ಥೆಗಳಲ್ಲಿ ನಮಗೆ ಉತ್ಕೃಷ್ಟವಾದ ಮೇವಿನ ಬೀಜಗಳನ್ನ ಹತ್ರ ಇರ್ತಕ್ಕಂತ ಸಂಸ್ಥೆಗಳಿಗೆ ಭೇಟಿ ಕೊಟ್ರೆ ಅವ್ರ ಹತ್ರ ಆ ಟೈಮಲ್ಲಿ ಆ ಸಮಯದಲ್ಲಿ ಇದ್ರೆ ಕೊಡ್ತಾರೆ, ಇಲ್ಲ ಅಂತಂದ್ರೆ ಯಾವಾಗ ಸಿಗ್ತವೆ ಅಂತ ಲಭ್ಯತೆಯನ್ನು ಕೂಡ ಹೇಳ್ತಾರೆ, ಅಥವಾ ಎಲ್ಲಿ ದೊರಕ್ತವೆ ಅವು ಅಂತಾನು ಕೂಡ ಹೇಳ್ತಾರೆ. ಒಂದೇದಾದ್ರೆ ಎರಡನೇ, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನ್ಯಾಷನಲ್ ಸೀಡ್ ಪ್ರಾಜೆಕ್ಟ್ ಅಂತ, ರಾಷ್ಟ್ರೀಯ ಬೀಜ ಯೋಜನೆ ಅಂತ ಇದೆ, ಇಲ್ಲಿಯೂ ಕೂಡ ಈ ಮೇವಿನ ಬೀಜಗಳು ನಮಗೆ ಸಿಗ್ತವೆ. ರೈತರು ಏಪ್ರಿಲ್ ಮೇ ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೇವಿನ ಬೀಜವನ್ನ ತಗೊಳ್ಳೋದು ಒಳ್ಳೇದು. ಹಾಗೆ ನೇಪಿಯರ್ ಹುಲ್ಲು, ಗಿನಿಯಾ ಹುಲ್ಲಿಂದ ಏನು ನಮಗೆ ಇದು ಸಿಗತ್ತೆ ಬೇರಿನ ತುಂಡುಗಳು, ಅವು ಸಹಿತ ಯಾವಾಗ ಅವರು ನಾಟಿಗೆ ಭೂಮಿ ಸಿದ್ಧತೆ ಮಾಡ್ಕೊಳ್ತಾರೋ ಆ ಸಮಯದಲ್ಲಿ ಒಂದು 2-3 ದಿನಕ್ಕೆ ಮುಂಚೆ ಬಂದು ಕಾಂಟ್ಯಾಕ್ಟ್ ಮಾಡಿ ಸೊ ತಗೊಂಡು ಹೋದ್ರೆ ಒಳ್ಳೇದಾಗತ್ತೆ. ಹಾಗೆ ಈ ಧಾರವಾಡದಲ್ಲಿ ನಮಗೆ ಭಾರತೀಯ ಮೇವಿನ ಸಂಶೋಧನಾ ಸಂಸ್ಥೆ ಅಂತ ಹೇಳಿ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಏನಿದೆ ಅದರ ಆಪೋಸಿಟ್ ಅಲ್ಲೇ ಇದೆ, ಅಲ್ಲೂ ಕೂಡ ಬೇರೆ ಬೇರೆ ಸುಧಾರಿತ ತಳಿಗಳ ಬೀಜಗಳು, ಮೇವಿನ ಬೀಜಗಳು ದೊರಕ್ತವೆ ಸರ್ ಧಾರವಾಡದಲ್ಲಿ ಕೂಡ. ಹಾಗೆ ಎಲ್ಲ ಈಗ ಏನು ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ಸ್ ಮತ್ತೆ ರಾಜ್ಯದ ಏನು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮೇವಿನ ಬೀಜಗಳನ್ನ ಪಡಿಬಹುದಾಗುತ್ತೆ. ಅಂದ್ರೆ ರೈತರು ಎಲ್ಲೆಲ್ಲಿ ಸಿಗ್ತದೆ ಅಂತ ಮೊದಲೇನೆ ತಿಳ್ಕೊಂಡಿದ್ರು, ಉತ್ತಮ ಉತ್ತಮ ಸರ್. ಹೌದು, ಹೌದು. ಈಗ ಮೇವಿನ ಬೆಳೆಗಳಲ್ಲಿರುವ ಪ್ರಮುಖ ಪೋಷಕಾಂಶಗಳ ಬಗ್ಗೆ ತಿಳಿಸ್ಕೊಡಿ. ಇದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಅಂದ್ರೆ ಏಕದಳ ಮೇವಿನಲ್ಲಿ ಕಚ್ಚಾ ನಾರಿನ ಅಂಶ ಜಾಸ್ತಿ ಇರುತ್ತೆ, 30-35% ಇರುತ್ತೆ. ಹಾಗೆ ಕಚ್ಚಾ ಸಸಾರಜನಕ ಅಂದ್ರೆ ಕ್ರೂಡ್ ಪ್ರೋಟೀನ್ ಅಂತ ಹೇಳ್ತೀವಿ, ಇದು ಕೂಡ ಬಹಳ ಮುಖ್ಯ. ಆಳಿನ ಇಳುವರಿ ಜಾಸ್ತಿ ಆಗ್ಬೇಕು ಅಂತಂದ್ರೆ ಈ ಕ್ರೂಡ್ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ. ಅದು ನಮಗೆ ಹೆಚ್ಚು ಕಡಿಮೆ ಈ ಒಂದು ಇದರಲ್ಲಿ 7.5-8% ಅಷ್ಟು ನಮಗೆ ಸಿಗತ್ತೆ. ಹಾಗೆ ಏನು ಕರಗಬಲ್ಲಂತ ಪಿಸ್ತ ಅಂತ ಹೇಳ್ತೀವಿ, ಇದು 1-2.5% ಅಷ್ಟು ಇರುತ್ತೆ. ಹಾಗೆ ದ್ವಿದಳ ಜಾತಿಯ ಮೇವಿನಲ್ಲಿ ಕಚ್ಚಾ ನಾರಿನ ಅಂಶ ಕೂಡ ಇಲ್ಲಿ 30-35% ಇರುತ್ತೆ. ಕಚ್ಚಾ ಸಾರಜನಕ 18-20% ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ ದ್ವಿದಳ ಜಾತಿಗೆ ಸೇರಿರ್ತಕ್ಕಂತ ಒಂದು ಮೇವುಗಳಲ್ಲಿ. ಇಲ್ಲಿ ನಾನು ಅವಾಗಲೇ ಹೇಳ್ತಾ ಇದ್ದೆ ಬಹುವಾರ್ಷಿಕ ಏಕದಳ ಮೇವು ಅಂತ, ನೇಪಿಯರ್ ಹುಲ್ಲು, ಗಿನಿ ಹುಲ್ಲು ಅಂತ ಹೇಳಿ. ಇಲ್ಲಿ ದ್ವಿದಳ ಜಾತಿಗೆ ಸೇರಿರ್ತಕ್ಕಂತ ನಮಗೆ ಲೂಸರ್ನ್ ಅಂತ ಹೇಳ್ತೀವಿ, ಕುದುರೆ ಮಸಾಲೆ, ಕುದುರೆ ಮೆಂತೆ ಅಂತ ಹೇಳ್ತೀವಿ. ಸೊ ಇದು ಬಹಳ ಪ್ರಮುಖವಾದ ಒಂದು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದು, ಇದನ್ನ ಮೇವುಗಳ ರಾಣಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದಾಗತ್ತೆ. ಇದು ಉಷ್ಣವಲಯ, ಸಮಶೀತೋಷ್ಣವಲಯ, ತಂಪಾದ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಇದನ್ನ ಬಿತ್ತನೆ ಮಾಡ್ಲಿಕ್ಕೆ 4 ಕೆಜಿ ಅಷ್ಟು ಬೀಜ ಬೇಕಾಗತ್ತೆ ಲೂಸರ್ನ ಅಂತ, ಒಂದು ಎಕರೆಗೆ FIM ಅಂತ ಏನು ಕಂಪೋಸ್ಟ್ ಗೊಬ್ಬರ 4 ಟನ್ ಬೇಕಾಗತ್ತೆ. NPK ಗೊಬ್ಬರ ಕಡಿಮೆ ಬೇಕು ಸರ್. ಸೊ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, 10 ಕೆಜಿ ಪೊಟಾಶ್ ಇವು ಬೇಕಾಗತ್ತೆ. ತಳಿಗಳು ಕೆಲವೊಂದು ತಳಿಗಳು ಚೆನ್ನಾಗಿದ್ದಾವೆ, T9, ಆನಂದ್ 2, ಸೀಸಾ, RL88, ಈ ತಳಿಗಳು ಲೂಸರ್ನ್ಗೆ ಸೀಮಿತ ಆಗಿರ್ತಕ್ಕಂಥ ತಳಿಗಳು ಹಾಕೋಬಹುದಾಗತ್ತೆ. ಇಲ್ಲಿ 1 ಅಡಿ ಸಾಲಿನಲ್ಲಿ ಬಿತ್ತನೆ ಮಾಡ್ಕೋಬೇಕು. ಕಟಾವಿನ ಒಂದು ಹಂತ ಅಂದವಾಗ ಒಂದು ಈ ಬೆಳೆ ಅರವತ್ತರಿಂದ 75 ಸೆಂಟಿಮೀಟರ್ ಎತ್ತರಕ್ಕೆ ಬರುತ್ತೆ. ಸೊ ಕಟಾವಿಗೆ 50 ರಿಂದ 60 ದಿನಕ್ಕೆ ಬರುತ್ತೆ. ಕಟಾವು ಮಾಡಿಬಿಟ್ಟು ನಾವು ಇದನ್ನ ಹಸಿಮೇವಾಗಿ ಕೊಡಬಹುದು. ಒಂದು ಕಟಾವು ಆದ ನಂತರ ಎರಡನೇ ಕಟಾವಿಗೆ 20-25 ದಿನ ಕಾಯಬೇಕಾಗತ್ತೆ. ಈ ರೀತಿ ಮಿನಿಮಮ್ 4-5 ಕಟಾವುಗಳನ್ನ ನಾವು ತಗೋಬಹುದು ಒಂದು ವರ್ಷದಲ್ಲಿ. ಈ ಒಂದು ಮೇವನ್ನ ನಾವು ಹಸಿಮೇವಾಗಲ್ದೇನು ಒಣ ಮೇವಾಗಿಯೂ ಕೂಡ ಇದನ್ನ ಒಣಗಿಸ್ಬಿಟ್ಟು ಜಾನುವಾರುಗಳಿಗೆ ಕೊಡಬಹುದಾಗತ್ತೆ ಸರ್. ಇದು ಅದೇ ರೀತಿ ಸ್ಟೈಲೋಜಾಂಥಸ್ ಅಂತ ಇನ್ನೊಂದು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಮೇವಿದೆ. ಸೊ ಈ ಮೇವು ಏನು ವೇಸ್ಟ್ ಲ್ಯಾಂಡ್ ಅಲ್ಲಿ ಎಲ್ಲಿ ಇರ್ತವೆ ಅಂತ ಕಡೆ ಮಣ್ಣನ್ನ ನಾವು ಸಂರಕ್ಷಣೆ ಮಾಡಲಿಕ್ಕೆ, ಬದುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ, ವೇಸ್ಟ್ ಲ್ಯಾಂಡ್ ನ ಅಭಿವೃದ್ಧಿಪಡಿಸಲಿಕ್ಕೆ ಅಂತ ಜಾಗದಲ್ಲಿ ಈ ಸ್ಟೈಲೋಜಾಂಥಸ್ ಅಂತ ಮೇವಿನ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆಯನ್ನ ಬೆಳಿಬಹುದಾಗತ್ತೆ. ಇದನ್ನ ನಾವು ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡಬೇಕು. ಇಲ್ಲೂ ಕೂಡ ನಮಗೆ 4-5 ಕೆಜಿ ಬೀಜ ಬೇಕಾಗುತ್ತೆ ಬಿತ್ತನೆಗೆ ಒಂದು ಎಕರೆಗೆ. ಸೊ ಇದನ್ನ ನಾವು ಇದು ಏನು ಬಹುವಾರ್ಷಿಕ ಪ್ಲಾಂಟೇಶನ್ ಅಂತ ಏನ್ ಹೇಳ್ತೀವಿ, ಸೊ ಮಾವು, ತೆಂಗು, ಸಪೋಟ, ಸೀಬೆ ಇಂಥ ತೋಟಗಳಲ್ಲಿ ಕೂಡ ಸೊ ನಾವು ನೆರಳಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಇದು ಪ್ರತಿ ಸಾರಿ ಕಟಾವು ಆದ್ಮೇಲೂ ಕೂಡ ಮತ್ತೆ ಮತ್ತೆ ಚಿಗರಿ ಬೆಳೀತಾ ಹೋಗ್ತಕ್ಕಂಥ ಒಂದು ಸ್ಟೈಲೋಜಾಂಥಸ್ ಅಂತ ಹುಲ್ಲು. ಒಂದ್ಸರಿ ನಾಟಿ ಮಾಡಿದ್ರೆ ಸತತವಾಗಿ 3-4 ವರ್ಷ ಇದ್ದೇ ಇರುತ್ತೆ ಜಮೀನಿನಲ್ಲಿ. ಇದು ಕೂಡ ರೈತರು ಇದು ಒಂದು ನೋಡಬಹುದಾಗತ್ತೆ ಬಹುವಾರ್ಷಿಕ ಮೇವಿನ ಬೆಳೆ ಅಂತ ಹೇಳ್ಬಿಟ್ಟು. ಸೊ ಇವನ್ನ ನಾವು ತಗೋಬಹುದು ಸರ್. ಇನ್ನೊಂದು ಈಗ ರಸಮೇವು ಅಂತಾರೆ, ಮತ್ತೆ ಅದರ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ರಸಮೇವು ಅಂತಂದ್ರೆ ಹೆಚ್ಚಿನದಾಗಿ ಏನ್ ಹೇಳ್ಬೇಕು ಅಂದ್ರೆ ಮೇವು ರೈತರು ಜಮೀನ್ ಕಡಿಮೆ ಇರುತ್ತೆ, ನೀರಿನ ಲಭ್ಯತೆ ಇರೋದಿಲ್ಲ. ಬರೀ ಕೃಷಿ ರೈತರು ಅಂದ್ರೆ ಮಳೆಗಾಲದಲ್ಲೇನೆ ಮೇವಿನ ಬೆಳೆಗಳನ್ನ ಬೆಳ್ಕೊಳಕ್ ಸಾಧ್ಯ. ಬಟ್ ಏನಾಗುತ್ತೆ ರಸಮೇವು ಅಂತ ಅಂದವಾಗ ನಮ್ಗೆ ಮೇವಿನ ಸಂಸ್ಕರಣೆ ಒಂದು ಸಂಸ್ಕರಿತ ಮೇವು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನು ಜೀವಾಣುಗಳಿಂದ ಸಂಸ್ಕಾರಗೊಂಡು ಅದರದ್ದು ಯಾವುದೇ ಗುಣಲಕ್ಷಣಗಳಲ್ಲಿ ಬದಲಾವಣೆ ಆಗದಂಗೆ ಸಂಸ್ಕರಿಸತಕ್ಕಂಥ ಶೇಖರಣೆಗೊಂಡಂತ ಮೇವನ್ನ ನಾವು ರಸ ಮೇವು ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಮುಂಗಾರಿನಲ್ಲಿ ಜಾಸ್ತಿ ಮೇವು ಹುಲ್ಲು ಜಾಸ್ತಿ ಸಿಗ್ತಾ ಇರುತ್ತೆ. ಅವನಿಗೆ 2 ಹಸು ಇರುತ್ತೆ, ರೈತರಿಗೆ 3 ಹಸು ಇರುತ್ತೆ. ಅಷ್ಟೊಂದು ಬೇಕಾಗಲ್ಲ ಮೇವು. ಅದನ್ನ ನಾವು ವ್ಯವಸ್ಥಿತವಾಗಿ ಸಂಸ್ಕರಣೆ ಮಾಡಿದ್ರೆ ಅದನ್ನ ಸೈಲೇಜ್ ಅಥವಾ ರಸ ಮೇವು ಸಿದ್ಧ ಮಾಡೋದು ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಸಂಸ್ಕರಣೆ ಮಾಡಿ ಮುಂದೆ ನಾವು ಮುಂದಕ್ಕೆ ಯಾವಾಗ ಬೇಸಿಗೆನಲ್ಲಿ ಮೇವಿನ ಅಭಾವ ಇದ್ದವಾಗ ಕೊಡಬಹುದಾಗುತ್ತೆ ಸರ್. ಸೊ ಇದನ್ನ ರಸ ಮೇವು ಮುಖ್ಯವಾದದ್ದು. ಇದು ಆಕ್ಚುಲಿ ಇಲ್ಲಿ ಜಮೀನ್ ಇಲ್ಲದೆ ಇರುವಂತಹ ರೈತ ಕೂಡ ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಮಾಡಬಹುದಾಗತ್ತೆ. ಹಾಗೆ ಬೇಸಿಗೆನಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಹಸಿಮೇವು ದೊರಕೋದಿಲ್ಲ. ಆದ್ರೆ ಈ ರಸ ಮೇವನ್ನ ರೈತರು ನೀಡಿದ್ರೆ ದನ ಕರುಗಳಿಗೆ ಅಥವಾ ಹಿಂಡುವ ರಾಸುಗಳಿಗೆ ಹಾಲಿನ ಇಳುವರಿ ಮತ್ತೆ ಗುಣಮಟ್ಟ ಚೆನ್ನಾಗುತ್ತೆ. ಆದ್ರಿಂದ ರಸ ದಿನ ನಾವು ಹಸಿಮೇವನ್ನು ಉಳಿಸಿಕೊಂಡೋದಂಗೂ ಆಗುತ್ತೆ. ಹೌದು, ನೀವು ಹೇಳಿದಂಗೆ ಈಗ ಒಂದೇ ಬೆಳೆ ಬೆಳೆಯವರು ಬಹಳ ದಿನ ತನಕ ಅವ್ರಿಗೆ ಹಸಿಮೇವು ಸಿಗೋದಿಲ್ಲ. ಹೌದು, ನೀವು ಈ ತರ ಮಾಡ್ಕೊಂಡು ಹೋದ್ರೆ ಜಾನುವಾರುಗಳಿಗೂ ಕೂಡ ಒಳ್ಳೆಯ ಮೇವನ್ನು ಕೊಟ್ಟಂಗೆ ಮತ್ತೆ ಅವರ ಆರೋಗ್ಯನು ಹಾಲಿನ ವೃದ್ಧಿನೂ ಕೂಡ ಜಾಸ್ತಿ. ಹೌದು, ಈಗ ಕಡಿಮೆ ಜಾಗದಲ್ಲಿ ಹಸಿರು ಮೇವನ್ನ ಹೆಂಗ್ ಬೆಳಿಬೇಕು? ಇಲ್ಲಿ ಜಾಗ ಇಟ್ಟಿರೋದೇ ಕಡಿಮೆ ಇರುತ್ತೆ, ಅದ್ರಲ್ಲೂ ಇನ್ನ ರೈತನಿಗೆ ಜಾಗನೇ ಇಲ್ಲ, ಇನ್ನು ಬೇರೆ ಏನೋ ಬೆಳೆ ಹಾಕ್ತಾ ಇದ್ದೀನಿ, ತರಕಾರಿ ಹಾಕ್ತಾ ಇದ್ದೀನಿ ಅಂದವಾಗ ಒಂದು ಅವರಿಗೆ ಒಂದು ತಂತ್ರಜ್ಞಾನ ಹೈಡ್ರೋಪೋನಿಕ್ಸ್ ಅಂತ ಬಂದಿದೆ, ಜಲಕೃಷಿ, ಮಣ್ಣು ರಹಿತ ಮೇವನ್ನ ತಯಾರು ಮಾಡ್ತಕ್ಕಂಥದ್ದು ಹಸಿ ಮೇವನ್ನ ಪಾಂಡಲ್ಲಿ ಅಂದ್ರೆ ಅದು ಅಜೋಲಾ ಕಲ್ಟಿವೇಷನ್ ಅಂತ ಹೇಳ್ತೀವಿ ಸರ್. ಆದ್ರೆ ಇಲ್ಲಿ ಏನು ಜಲಕೃಷಿಯಲ್ಲಿ ಹಸಿರು ಮೇವನ್ನೇ ನಾವು ಬೆಳಿಬಹುದು. ಅಂದ್ರೆ ಮುಸುಕಿನ ಜೋಳವನ್ನ ಸಣ್ಣ ಸಣ್ಣ ಚಿಗುರು ಅಂತ ಹೇಳಿ ಹಸಿರು ಮೇವನ್ನ ಬೆಳಿಬಹುದು. ಇಲ್ಲಿ ಬರೀ ನೀರು ಅಷ್ಟೇ ಬೇಕು, ಪೋಷಕಾಂಶಗಳು ಅಷ್ಟೇ ಬೇಕು. ಈ ತಂತ್ರಜ್ಞಾನವನ್ನ ನಾವು ನಮ್ಮ ರೈತರು ಹೈಡ್ರೋಪೋನಿಕ್ಸ್ ಅಲ್ಲಿ ಹಸಿರು ಮೇವನ್ನ ಬೆಳ್ಕೊಳ್ಳೋ ತಂತ್ರಜ್ಞಾನವನ್ನ ಹೆಚ್ಚು ಹೆಚ್ಚಿನದಾಗಿ ಅಳವಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ವರ್ಷ ಪೂರ್ತಿ ಇದನ್ನ ಬೆಳಿಬಹುದು, ಮನೆಯ ಹಿತ್ತಲಿನಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಿ ಈ ಒಂದು ಹಸಿರು ಮೇವಿನ ಜಲಕೃಷಿಯ ಒಂದು ಯೂನಿಟ್ ಇಟ್ಕೊಂಡ್ರೆ ಸೊ ಪ್ರತಿದಿನ ನಮಗೆ 20-30 ಕೆಜಿ ಅಷ್ಟು ಜಲಕೃಷಿಯಿಂದ ಹಸಿರು ಮೇವನ್ನ ಪಡಿಬಹುದಾಗತ್ತೆ. ಅದು ಬರೀ 1,400 ರೂಪಾಯಿ ಒಂದು ಬಿದಿರಿನ ಒಂದು ಯೂನಿಟ್, 1,400 ರೂಪಾಯಿ ಖರ್ಚಾಗತ್ತೆ. ಒಂದು ಕೆಜಿ ಬೀಜಕ್ಕೆ 15 ರೂಪಾಯಿ ಇರುತ್ತೆ. ಎಲ್ಲಾ ಸೇರಿ 1 ಕೆಜಿ ಹಸಿರು ಮೇವನ್ನ ನಾವು ಜಲಕೃಷಿಯಲ್ಲಿ ಮಾಡ್ತು ಅಂತಂದ್ರೆ 3-4 ರೂಪಾಯಿ ಖರ್ಚಾಗತ್ತೆ ಅಷ್ಟೇನೆ. ಅಂದ್ರೆ ಲ್ಯಾಂಡ್ಲೆಸ್ ಲೇಬರ್, ಏನು ಜಮೀನಿಲ್ಲ, ನೀರಿಲ್ಲ ಅಂತವರು ಕೂಡ ಹಸಿರು ಮೇವನ್ನ ದನಕರುಗಳಿಗೆ ಒದಗಿಸಬಹುದು ಈ ಜಲಕೃಷಿ ತಂತ್ರಜ್ಞಾನದಿಂದ. ಈಗ ಸಾಕಷ್ಟು ಹೊಸ ಹೊಸ ಆವಿಷ್ಕಾರಗಳು ಕೂಡ ಆಗಿದಾವೆ. ಹೌದು, ಈಗ ವಿದೇಶ, ಇಸ್ರೇಲ್, ಚೈನಾ, ಇಲ್ಲೆಲ್ಲ ಗುಣಮಟ್ಟದ ಒಂದು ಆವಿಷ್ಕಾರ ಆಗಿದಾವೆ. ಹೌದು, ನಮ್ಮ ರೈತರಿಗೆ ಇನ್ನೂ ಹೆಚ್ಚು ಅಲ್ಲಿನ ಒಂದು ವಿಷಯಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ತಮ್ಮ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಎಲ್ಲರೂ ಸಾಕಷ್ಟು ಈ ಕಡೆ ಶ್ರಮಿಸ್ತಾ ಇದ್ದಾರೆ. ಸರ್ಕಾರ ಕೂಡ ಈ ಕಡೆ ಸಾಕಷ್ಟು ಗಮನ ಹರಿಸ್ತಾ ಇದೆ. ರೈತರ ಆದಾಯ ದ್ವಿಗುಣ ಆಗಬೇಕು ಅಂದ್ರೆ ಮೇವಿನ ಉತ್ಪಾದನೆ ಕೂಡ ಬೆಳೆಗಳಷ್ಟೇ ಮಹತ್ವ ಇದೆ ಅನ್ನೋದು ಹೌದಲ್ಲ? ಪ್ರಸ್ತುತ ಮೇಡಮ್ ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮೇವಿನ ಬೆಳೆ ಉತ್ಪಾದನೆ ಮಾಡಬೇಕು, ಇದನ್ನ ಯಾವ ತರ ಮಾಡಬೇಕು, ಏನೇನು ಇದರಲ್ಲಿ ಬರ್ತದೆ, ಎಲ್ಲ ವಿಷಯಗಳ ಕುರಿತು ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಲತಾ ಮೇಡಮ್ ಅವ್ರ ಜೊತೆಗೆ ಮಾತಾಡ್ಬೇಕಂತ ಇರ್ತಾರೆ, ಮೇವಿನ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಕೊಡಿ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ಶುಭ ಹಾರೈಸ್ತಾ, ಎಲ್ಲರೂ ವೈಜ್ಞಾನಿಕವಾಗಿ ಮೇವನ್ನ ಬೆಳ್ಕೊಂಡು ಒಂದು ಉತ್ತಮವಾದ ಲಾಭದಾಯಕವಾದ ಹೈನುಗಾರಿಕೆಯನ್ನು ಮಾಡಬೇಕು ಅಂತ ಉದ್ದೇಶದಿಂದ ನಾವೆಲ್ಲರೂ ಶ್ರಮಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ 8197995325 ಈ ಒಂದು ದೂರವಾಣಿ ಕರೆಗೆ ತಾವು ಸಂಪರ್ಕಿಸಬಹುದು. ಏನಾದರೂ ಅಧಿಕ ಮಾಹಿತಿ ಬೇಕಾದಲ್ಲಿ ನಾನು ಬೆಳಿಗ್ಗೆ 9-4 ಗಂಟೆವರೆಗೂ ಫೋನ್ ಮಾಡಬಹುದು. ತಾವು ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇದೆಯ ತನಕ ಮೇವಿನ ಬೆಳೆಗಳ ಬೇಸಾಯ ಈ ವಿಷಯದ ಕುರಿತಂತೆ ಡಾಕ್ಟರ್ ಲತಾ ಎಚ್ ಎಸ್ ಅವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ಈಗ ಜನಪದ ಸಂಗೀತವನ್ನು ಕೇಳೋಣ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದ ಕೇಳೋಣ. ಬೋಧಿಸೈ ಶ್ರೀ ಗುರುವೇ ಬೋಧಿಸೈ ಬೆಳಗ್ಗೆ